ಎರಡು ರೀತಿಯಲ್ಲಿ ಶಾಸ್ತ್ರ ವಿವರಿಸುತ್ತದೆ. ಒಂದು ಜೀವನ್ ಮುಕ್ತಿ, ಇನ್ನೊಂದು ಕ್ರಮ ಮುಕ್ತಿ, ವಿಧೇಯ ಮುಕ್ತಿ. ವಿಧೇಯ ಮುಕ್ತಿಯೊಳಗೆ ದೇಹ ಬಿಟ್ಟ ಮೇಲೆ ಮೋಕ್ಷ ತಿಳ್ಕೊಳ್ಳಿ, ಪಾದ ಮಾಡಬೇಕಿದೆ. ಈ ದೇಹ ಪತನ ನಂತರ ಅವನು ಡೈರೆಕ್ಟ್ ಆಗಿ ಸತ್ಯದ ರೂಪಿಸಿ ದೀರ್ಘಕಾಲದ ಪುಣ್ಯಗಳ ರಾಶಿಯಿಂದ ಅಗ್ನಿಹೋತ್ರವನ್ನು ಚೆನ್ನಾಗಿ ಅವನು ಆಚರಣೆಯನ್ನು ತಂದುಕೊಂಡಿದ್ದರಿಂದ ಇವೆಲ್ಲ ತಪಸ್ಸುಗಳ ಒಟ್ಟಾರೆ ಫಲ ಏನು ಅಂತಂದ್ರೆ ದೇಹವನ್ನು ಬಿಟ್ಟ ನಂತರ ಅವನು ಧೈರ್ಯಕ್ಕಾಗಿ ಸತ್ಯಲೋಕಿಸುತ್ತಾನೆ. ಆ ಸತ್ಯಲೋಕದಲ್ಲಿ ಇಂಥ ಒಬ್ಬ ಸಾಧಕ ಬಂದಾನೆ ಅಂತಂದ್ರೆ ಆ ಸತ್ಯಲೋಕ ಬ್ರಹ್ಮನಿಗೆ ಬಹಳ ಸಂತೋಷವಾಗ್ತದೆ. ನಿನಗೆ ಮೋಕ್ಷದ ಉಪದೇಶವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಇವನು ಏನು ಭಾರಿ ಸಾಧಿಸಿದೆ ಅನ್ನೋದನ್ನು ಕೊಡ್ತಾನೆ. ಉಪದೇಶ ಪ್ರಾರಂಭ ಆಗ್ತದೆ ಗೊತ್ತಾಗ್ತದೆ, ಅದರ ಸಹ ನಾವು ಉಪಶುಭವಾಗ್ತದೆ. ಅದೇ ಉಪದೇಶ ಪ್ರಾರಂಭ ಆಗ್ತದೆ. ಕೆಳಗಿದೆಲ್ಲ ಸಿಕ್ಕಿರ್ತಲ್ಲ, ಆಯ್ತು ಇನ್ನು ಮತ್ತೆ ವಾಪಸ್ ಕಳೆದು ಹೋಗಿದ್ದ ಇಲ್ಲೇ ಕೇಳಿ ಧನ್ಯಾಗೋಣ ಅಂತೇಳಿ ಕೊನೆಗೆ ಬ್ರಹ್ಮ ತತ್ವವನ್ನು ಅವನ ಬ್ರಹ್ಮಜ್ಞಾನ ಇದಕ್ಕೆ ವಿಧೇಯ ಮುಕ್ತಿ ಅಥವಾ ಕ್ರಮ ಮುಕ್ತಿ. ಶಂಕರಾಚಾರ್ಯರಿಗೆಲ್ಲ ಸಾಕಷ್ಟುವಾದ ದೇಹ ಪತನ ನಂತರ ಡೈರೆಕ್ಟ್ ಆಗಿ ನೀನು ಸತ್ಯ ಲೋಕಕ್ಕನ ಹೋಗ್ತೀಯ ಅಂತ ಎಲ್ಲರ ಮಧ್ಯದಲ್ಲಿ ಟ್ರ್ಯಾಕ್ ಹರಿತಾಗ್ತದೆ ಅಂತಂದ್ರೆ ನನಗೂ ಹೋಗಿ ಅದು ಸುಮ್ಮನೆ ಅಲ್ಲಿ ಹೋಗಬೇಕು ಅನ್ನೋ ನಂಬಿಕೆಯನ್ನು ಕೊಟ್ಟಿದ್ದ ಜೀವನ್ ಮುಕ್ತಿ. ಇನ್ನೂ ಜೀವಿಸಿ ಇರುವಾಗಲೇ ಕಾಫಿ ತಿಂಡಿ ತಿಂತಾ ಇರುವಾಗಲೇ ಇನ್ನೂ ಈ ಪ್ರಪಂಚದ ಎಲ್ಲ ಅನುಭವಗಳ ಮಧ್ಯದಲ್ಲಿ ಎಲ್ಲ ಬಂಧು ಬಾಂಧವರ ಮಿತ್ರಾದಿಗಳ ಮಧ್ಯದಲ್ಲಿ ಸಮಸ್ತ ಪ್ರಪಂಚದ ಎಲ್ಲ ವಿಷಯಗಳ ಅನುಭವಗಳ ಮಧ್ಯದಲ್ಲಿ ಇದ್ದುಕೊಳ್ಳದೇ ಇಲ್ಲೇ ನಾನು ಮುಕ್ತನೇ ಇದ್ದೇನೆ ಅನ್ನುವುದನ್ನ ಜೀವನ್ ಮುಕ್ತಿ. ಅಂತಹ ಜೀವನ ಮುಕ್ತಿಯು ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ ಭಗವತ್ಪಾದಾಚಾರ್ಯರು ಅದನ್ನು ಮಂಗಳ ಮಾಡ್ತಾರೆ. ಅದನ್ನು ಗ್ರಂಥವನ್ನು ಬರೆದಿರ್ತಾರೆ ಮಹಾನ್ ಆಚಾರ್ಯರು, ಅದನ್ನು ಜೀವನ್ ಮುಕ್ತಿ ವಿವೇಕ ಅಂತ ಬಹಳ ಸುಂದರವಾದಂತಹ ನೈಷ್ಕರ್ಮ್ಯ ಅನ್ನೋ ಶಬ್ದವನ್ನು ನಾವು ಓದಿದ್ವಿ. ನೈಷ್ಕರ್ಮ್ಯ ಚಿಂತೆ ಅನ್ನೋದು ವಿಶೇಷವಾದಂತಹ ಗ್ರಂಥ ಇದೆ, ಅದು ಬಹಳ ಸುಂದರವಾದಂತಹ. ಇಲ್ಲಿ ನೋಡಿ ಎಷ್ಟು ಶ್ಲೋಕ ಡ್ರಾಪ್ ಮಾಡಿದ್ರು, ಅಷ್ಟು ಶ್ಲೋಕ ಡ್ರಾಪ್ ಮಾಡಿಬಿಟ್ಟು ಈಗ ಜೀವನ್ ಮುಕ್ತಿ ಅಂತ ಹೇಳಿದ್ದಾರೆ. ಬ್ರಹ್ಮಾತ್ಮನೋ ಶೋಧಿತ ಏಕ ಭಾವ ನಿರ್ವಿಕಲ್ಪ ಚಿನ್ಮಾತ್ರ ಗೊತ್ತಾಗಲ್ಲ. ನಾನೂರ ಹೌದಾ? ಅಂತ ಇಂತ ಸಿಕ್ತಲ್ಲ. ಸರಿ, ಬ್ರಹ್ಮಾತ್ಮನೋ ಶೋಧಿತಯೋ ಏಕ ಭಾವಾವಗಾಹಿನಿ ನಿರ್ವಿಕಲ್ಪ ಚ ಚಿನ್ಮಾತ್ರ ವೃತ್ತಿ ಪ್ರಜ್ಞೇತಿ ಕಥ್ಯತೆ ಸುಸ್ಥಿತಾ ಸಾ ಭವೇದ್ಯಸ್ಯ ಜೀವನ್ಮುಕ್ತಸ್ಸ ಉಚ್ಯತೆ. ಏನಂತಿದೆ? ಇಷ್ಟಕ್ಕೆ ಅದು ಇರಲಿ, ಸಿದ್ಧಪ್ರಜ್ಞನ ಯಾವ ಸಿದ್ಧಪ್ರಜ್ಞನೋ ಅವನು ಜೀವನ್ಮುಕ್ತ, ಯಾವ ಜೀವನ್ಮುಕ್ತನೋ ಅವನು ಸಿದ್ಧಪ್ರಜ್ಞ. ಯಾವಾಗ ಸಕ್ಕರೆ ಅಂದ್ರೆ ಒಂದೇ, ಶುಗರ್ ಅಂದ್ರೆ ಒಂದೇ. ಬ್ರಹ್ಮಾತ್ಮನೋಹೋ ಶೋಧಿತಯೋಹೋ, ಶೋಧನೆ ಮಾಡ್ಬೇಕಂತ ಅಂದ್ರೆ ನಿಮ್ಮ ಕನ್ನಡದೊಳಗ ಸಂಶೋಧನೆ ಅಂದ್ರೆ ಇದರ್ಥ ವಿಶ್ಲೇಷಣೆ. ಅರ್ಥಾತ್ ಬ್ರಹ್ಮಾತ್ಮ ಜೀವಾತ್ಮ ಇವರಲ್ಲಿ ಜಿಜ್ಞಾಸ ಮಾಡಬೇಕು, ಇವರಿಬ್ಬರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಬ್ರಹ್ಮಾತ್ಮನೋಹೋ, ಬ್ರಹ್ಮ ಶಬ್ದ ಬೇರೆ, ಆತ್ಮನಃ ಶಬ್ದ ಬೇರೆ. ಬ್ರಹ್ಮ ಸರ್ವಜ್ಞ ಸರ್ವಶಕ್ತ ಈಶ್ವರ, ಆತ್ಮ ಜೀವಾತ್ಮ. ಅದು ಬ್ರಹ್ಮಾತ್ಮನೋ ದ್ವಿವಚನ ಇದೆ ನೋಡ್ರಿ, ಅವಿಯೋಚನ ಇರೋದ್ರಿಂದ ಅಲ್ಲಿ ಎರಡು ಶಬ್ದಗಳಿವೆ. ಅಲ್ಲಿ ಬ್ರಹ್ಮಾತ್ಮ ಅಂದ್ರೆ ಒಂದೇ ಶಬ್ದನೂ ಆಗ್ತದೆ. ಜೈಪುರ್ನೊಳಗಿದ್ದಾರೆ ಬ್ರಹ್ಮಾತ್ಮ, ಜೈಪುರ್ನೊಳಗಿದ್ದಾರೆ. ಎರಡು ಶಬ್ದನ ಒಂದೇ ಶಬ್ದನ? ಒಂದೇ ಶಬ್ದ. ಆದ್ರೆ ಇಲ್ಲಿ ಅವರು ಬ್ರಹ್ಮಾತ್ಮನೋಹ ಅಂದಿದ್ದಾರೆ, ಆದ್ರಿಂದ ಏನ್ ಶಬ್ದ ಆಯ್ತು? ಎರಡು ಶಬ್ದ. ಎರಡು ಶಬ್ದ ಎಲ್ಲವ ಹುಡುಕಿದ್ರೋಗೆ ಬ್ರಹ್ಮ ಈಶ್ವರ ಆತ್ಮ ಜೀವಾತ್ಮ. ಈ ಜೀವಾತ್ಮ ಪರಮಾತ್ಮ ಇವರಲ್ಲಿ ಶೋಧಿತಯೋಹೋ ಸಾಕಷ್ಟು ನಾವು ಜಿಜ್ಞಾಸ ಮಾಡಬೇಕಾಗ್ತದೆ. ಹೇಗೆ ಜಿಜ್ಞಾಸ ಮಾಡ್ತೀರಿ? ವಾಚ್ಯಾರ್ಥವಾಗಿ ಜಿಜ್ಞಾಸ ಮಾಡಬಾರ್ದು, ಲಕ್ಷ್ಯಾರ್ಥವಾಗಿ ಜಿಜ್ಞಾಸ ಮಾಡಬೇಕು. ಲಕ್ಷ್ಯಾರ್ಥನೇ ಹೇಗೆ ಮಾಡ್ತೀರಿ? ಜಹ ಲಕ್ಷಣ ಆಗಿ ಮಾಡಬಾರ್ದು, ಅಜಲ್ ಲಕ್ಷಣವಾಗಿಯೂ ಮಾಡಬಾರ್ದು, ಜಹಲ್ ಅಜಲ್ ಲಕ್ಷಣವಾಗಿ ಮಾಡಬೇಕು. ಆವಾಗ ಇಬ್ಬರಲ್ಲಿ ಇರುವ ಚೈತನ್ಯ ಒಂದೇ ಎನ್ನುವುದು ಸ್ಪಷ್ಟವಾಗ್ತದೆ. ಏಕಭಾವ ಅವಗಾಹಿನಿ, ಈ ಎರಡೂ ಏನೋ ಉಪಾಧಿಗಳಿವೆ, ಇವುಗಳಲ್ಲಿರುವ ಚೈತನ್ಯ ಏಕಭಾವ. ಹೇಗಿದೆ ಅದು? ನಿರ್ವಿಕಲ್ಪ. ಹೇಗಿದೆ? ವಿಕಲ್ಪರಹಿತವಾಗಿದೆ, ಯಾವ ವಿಕಲ್ಪಕ್ಕೂ ಸಿಗೋದಿಲ್ಲ. ನಮಗೆಲ್ಲ ಸಂಕಲ್ಪ ವಿಕಲ್ಪ ಸಿಗ್ತಾವ ನೋಡ್ರಿ. ಯಾಕರೆ ಹಿಂಗ್ ಮಾಡಿದ್ನೋ ವಿಕಲ್ಪ? ಹಂಗ್ ಮಾಡಬೇಕು ಸಂಕಲ್ಪ, ಹೀಗೇ ಮಾಡಬೇಕು ಸಂಕಲ್ಪ. ಹೀಗೆ ಯಾಕಾದ್ರೂ ಮಾಡಿದ್ನೆ ಬೇರೆ ರೀತಿಯಲ್ಲಿ ಮಾಡ್ಬೋದಾಗಿತ್ತಲ್ಲ, ವಿಕಲ್ಪ. ಆದರೆ ಹೀಗಿರ್ಬೋದಾಗಿತ್ತು, ಹಾಗಿರ್ಬೋದಾಗಿತ್ತು, ಇನ್ನೆಂಗೋ ಇರ್ಬೋದಾಗಿತ್ತು ಅಂತ ಆ ಚೈತನ್ಯದಲ್ಲಿ ಯಾವ ವಿಕಲ್ಪಗಳು ಇಲ್ಲ. ಆದ್ದರಿಂದ ಚೈತನ್ಯ ಹೇಗಿದೆ? ನಿರ್ವಿಕಲ್ಪ. ನಿರ್ವಿಕಲ್ಪಕವಾದ ಆ ಚೈತನ್ಯ ಚಿತ್ ಮಾತ್ರ, ಅರಿವು ಮಾತ್ರ. ಉದ್ದಗಲಗಳಿಲ್ಲದ ಮೇಲು ಕೆಳಗೆ ಎನ್ನುವ ಭಾವಗಳನ್ನು ಹೊಂದದ, ಇಷ್ಟಾನಿಷ್ಟಗಳಿಂದ ದೂರವಾಗಿ ಉಳಿದ, ಪಾಪ ಪುಣ್ಯ ಫಲಗಳಿಗೆ ಭಾಗದ ಒಂದೇ ಬ್ರಹ್ಮತತ್ವ, ನಿರ್ವಿಕಲ್ಪಕ ಬ್ರಹ್ಮತತ್ವ. ಆ ಬ್ರಹ್ಮತತ್ವ ನಿರ್ವಿಕಲ್ಪ ಚಿನ್ಮಾತ್ರ, ಇದು ನಮ್ಮಲ್ಲಿ ಲಭ್ಯವಿದೆ. ಜಸ್ಟ್ ಜಸ್ಟ್ ಕೇಳ್ಕೊಳ್ಳಿ, ಬಹಳ ಸುಂದರವಾಗಿ ಮಾತಾಡ್ತಾ ಇದ್ದೇನೆ. ಈಗ ನಮ್ಮಲ್ಲಿ ಲಭ್ಯ ಇದೆ. ಹೇಗೆ ಲಭ್ಯ ಇದೆ? ಒಂದು ಸ್ಟೇಟ್ಮೆಂಟ್ ಬರ್ತದೆ ಗ್ರಂಥದಲ್ಲಿ, ಪ್ರಸ್ಥಾನತ್ರಯಗಳಲ್ಲಿ, ಏನು ಅಂದ್ರೆ ಅಖಂಡ ವೃತ್ತಿಯಲ್ಲಿ ಲಭ್ಯ ಇದೆ. ಆನೆ ಖಂಡ ವೃತ್ತಿ, ಹೂವು ಖಂಡ ವೃತ್ತಿ, ಸಂಪಿಗೆ ಹೂವು ಖಂಡ ವೃತ್ತಿ, ಹಣ್ಣು ಖಂಡ ವೃತ್ತಿ, ಆತ್ಮ ಅಖಂಡ ವೃತ್ತಿ. ಹೇ ಕೇಳು, ಯಾವುದೇ ವೃತ್ತಿ ನಮ್ಮಲ್ಲಿ ಮೂಡಬೇಕಾದ್ರೆ ಆ ವೃತ್ತಿ ಅಂತಃಕರಣದಲ್ಲಿಯೇ ಸ್ಪಷ್ಟವಾಗಬೇಕದು. ಈಗ ನಾ ಹೇಳಿದೆ ಆನೆ, ಈ ವೃತ್ತಿ ಎಲ್ಲಿ ಮೂಡಿತು ನಮ್ಮೊಳಗೆ? ಅಲ್ಲಿ ಮೂಡಿದಾಗಲೇ ಸ್ಪಷ್ಟ ಆಯಿತು, ಇದು ಆನೆ, ಇದು ಹೂವು, ಇದು ಹಣ್ಣು, ಇದು ವೃಕ್ಷ. ಈಗ ನಮಗೆ ಇದು ಆತ್ಮ ಆಗ್ಬೇಕಾಗಿದ್ದು, ನಾನು ಆತ್ಮ ಆಗ್ಬೇಕಾಗಿದೆ, ಮತ್ತೆ ಹೆಂಗ್ ಮಾಡೋದೀಗ? ಹೇಗ್ ಮಾಡೋದೀಗ? ಈ ಘಟಪಟಾದಿಗಳಂತೆ ಈ ಆತ್ಮನನ್ನು ನಾವು ಅಂತಃಕರಣದಲ್ಲಿ ಇದು ಅಂತ ನೋಡ್ಬಿಟ್ರೆ, ಆವಾಗ ಅದು ಕೂಡ ಏನಾಗ್ತದೆ? ಅಲ್ಪ ವಸ್ತು ಖಂಡ ವೃತ್ತಿ ಆಗ್ತದೆ. ಹೀಗಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ಮಹಾವಾಕ್ಯ ಇದನ್ನ ಎಕ್ಸ್ಪೋಸ್ ಮಾಡ್ತದೆ. ಕಾಲಾತೀತ ದೇಶಾತೀತ ವಸ್ತು ಅತೀತ, ಕಾಲ ದೇಶ ವಸ್ತುವಿನ ಪರಿಮಿತಿಗಳನ್ನು ಮೀರಿದ್ದು ಯಾವುದೋ ಅದು ಅಖಂಡ ವೃತ್ತಿ. ಆ ಮೀರಿದ್ದನ್ನ ಹೇಗೆ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದನ್ನ ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅದು ತೋರಿಸ್ಕೊಡ್ತದೆ. ಆವಾಗ ಅದು ಕೂಡ ಅಂತಃಕರಣದಲ್ಲೇ ಸ್ಪಷ್ಟ ಆಗ್ತದೆ. ಏನಂತ ಸ್ಪಷ್ಟ ಆಗ್ತದಂದ್ರೆ ನಾನೇ ಅಂತ ಸ್ಪಷ್ಟವಾಗ್ತದೆ. ಇವತ್ತು ಇದು ಅಂತ ಸ್ಪಷ್ಟವಾಗ್ತವೆ. ಇದು ರೂಪ, ಇದು ಆಕಾರ, ಇದು ನಾಮ, ಇದು ಹಣ್ಣು, ಇದು ರುಚಿ. ಆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ಮಹಾವಾಕ್ಯ ಏನ್ ಮಾಡ್ತದೆ? ಅದು ನಾನು ಅಂತ ಸ್ಪಷ್ಟಪಡಿಸ್ತದೆ. ವೆರಿ ಬ್ಯೂಟಿಫುಲ್. ಅಲ್ಲಿ ಶಬ್ದ ಅದ ನೋಡ್ರಿ ಹೇಗಿದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ. ಗುಹಾಯಾಮ ಅಂದ್ರೇನು? ಅಂತಃಕರಣದಲ್ಲಿ, ಹೃದಯ ಪುಂಡರೀಕನಲ್ಲಿ. ಯೋ ವೇದ ಯಾರು ತಿಳಿದಿದ್ದಾರೋ, ಏನು ಗುಹಾಯಾಮ ನಿಹಿತಂ, ಆ ಅಂತಃಕರಣದ ಗುಹೆಯಲ್ಲಿ ಇದ್ದಂತ ಆ ಅಂಗುಷ್ಟ ಮಾತ್ರ ಪುರುಷ ಪುಂಡರೀಕಾಕ್ಷ, ಅದು ನಾನೇ ಎಂದು ಯಾರು ತಿಳಿದಿದ್ದಾರೋ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಪರಮೇ ವ್ಯೋಮ ಅಂದ್ರೇನು? ಆಕಾಶದಂತಿರುವ ನಿರವಯವ ಅಂತರ್ಥ. ಆಕಾಶದಂತಿರುವ ನಿರವಯವನಾದ ಆ ಒಂದು ಅಂತಃಕರಣದ ಸ್ಥಿತಿಯಲ್ಲಿ ಅನಂತಂ ಬ್ರಹ್ಮ ಅಹಮಸ್ಮಿ, ಸತ್ಯಂ ಬ್ರಹ್ಮ ಅಹಮಸ್ಮಿ, ಜ್ಞಾನಂ ಬ್ರಹ್ಮ ಅಹಮಸ್ಮಿ. ಇಮ್ಮಿಡಿಯೇಟ್ಲಿ ಫಲಾನು ಹೇಳ್ಬಿಡ್ತಾರೆ. ಅವನಿಗೇನು ಸಿಗ್ತದೆ ಸ್ವಾಮಿ? ಸೋ ಅಶ್ನುತೆ ಸರ್ವಾನ್ ಕಾಮಾನ್ ಸಹ. ಆ ಕ್ಷಣದಲ್ಲಿಯೇ ಕಾಮಿಸುವವನು, ಕಾಮಗಳು, ಕಾಮದ ತೃಪ್ತಿ ಎಲ್ಲವೂ ತಾನೇ ಆಗಿಬಿಡ್ತಾನೆ. ಎಲ್ಲವೂ ತಾನೇ. ಬ್ರಹ್ಮಣ ವಿಪಶ್ಚಿತೇತಿ, ಅಲ್ಲಿಗೆ ಉಪನಿಷತ್ತಿನ ಆ ಭಾಗ ಮುಗಿತು. ಹಾಗೆ ಆ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಏನು ತೋರಿಸ್ತದೆ? ಅಖಂಡ ವೃತ್ತಿ. ಕಥ್ಯತೆ ಪ್ರಜ್ಞಾ ಇತಿ ಕಥ್ಯತೆ. ಆ ವೃತ್ತಿಯನ್ನು ಏನಂತ ಕರೀತಾರೆ? ಪ್ರಜ್ಞಾ. ನಾನು ನಿಮಗೆ ಹೇಳಿಕೊಟ್ಟ ಶಬ್ದ ಅರಿವು. ಅದೇನು ಪ್ರಜ್ಞಾ ಅಂದ್ರೆ ಅರಿವು. ಪ್ರಾರಂಭ ಇಲ್ಲ, ಕೊನೆ ಇಲ್ಲ, ಮೇಲಿದೆಯೋ ಮೇಲೆ ಅಂತ ಇಲ್ಲ, ಮೇಲೂ ಇದೆ, ಕೆಳಗಿದೆಯೋ ಕೆಳಗೆ ಅಂತ ಇಲ್ಲ, ಕೆಳಗೂ ಇದೆ. ಕೆಳಗೆ ಅಂತಂದ್ರೆ ಮೇಲಿಲ್ಲ ಅಂತರ್ಥ, ಮೇಲೆ ಅಂತಂದ್ರೆ ಕೆಳಗಿಲ್ಲ ಅಂತರ್ಥ. ಮೇಲೂ ಇದೆ ಕೆಳಗೂ ಇದೆ, ಅನಂತವಾಗಿದೆ. ಅದಕ್ಕೆ ಪ್ರಜ್ಞಾ ಅರಿವು. ಇನ್ನೊಂದು ಹೆಸರಲ್ಲಿ ಅರಿವಿನ ಘನ. ಅರಿವಿನ ಘನ. ನಿನ್ನೆ ಮೊನ್ನೆ ಆಚೆ ಮೊನ್ನೆ ಆಗಿರೋ ಮಳೆ ಎಂತಹ ಅದು? ಕುಂಭದ್ರೋಣ ಡ್ರಮ್ ಹೊತ್ತುಕೊಂಡು ಸುರಿದದು. ಯಾಪರಿ ಸುರಿಯೋದದು? ನಾ ಯಾರಿಗೋ ಹೇಳಿದೆ, ಈಗ ಸುರಿತಲ್ಲ, ನಮ್ಮ ಬಸ್ಸು ಹೇಳಿದೆ, ನೋಡಿ ಸುರಿತಲ್ಲ ಸ್ವಾಮಿ, ನಿಂತು ಹೋದ ಅಂದ. ನಿಂತಿಲ್ಲ, ತುಂಬ್ಕೊಂಬರ್ಲಿಕ್ಕೆ ಹೋಗ್ಯದ. ಅದು ತುಂಬ್ಕೊಂಡು ಬಂದು ಮತ್ತೆ ಸುರಿತದೆ. ಹೌದು ನೋಡ್ರಿ, ಬೆಳಗ್ಗೆ ಒಂದು 20 ಸಲ ತಿಂಗಳು ಸುರಿ. ಏನ್ ಮಾಡ್ತೀರಿ ಡ್ರಮ್ ಸುರಿದ ಮೇಲೆ ಆಮೇಲೆ ತುಂಬ್ಕೊಂಡು ಬರ್ತೀರಿ ಬಸ್ ಅಷ್ಟೇ. ಅಬ್ಬಾ, ಅರಿವಿನ ಘನ. ಅರಿವು ಅರಿವು ಅರಿವು ಅರಿವು ಅಲ್ಲ, ಅರಿವೇ ಮುಗಿಸ್ಬೇಡ, ಮುಗಿಸಬೇಡ. ಆ ಅರಿವೇ ನೀನು. ಕಥ್ಯತೆ ಸಾ ಸುಸ್ಥಿತ. ಈ ಪ್ರಕಾರವಾಗಿ ಸು ಚೆನ್ನಾಗಿ ಸ್ಥಿತ ನಿಂತವನು ಯಾರು? ಎಲ್ಲಿ? ಅರಿವಿನಲ್ಲಿ ಯಾವನು ಈ ಪ್ರಕಾರವಾಗಿ ನಿಂತಿದ್ದಾನೋ ಸಹ ಜೀವನ್ಮುಕ್ತ ಉಚ್ಯತೆ. ಅವನಿಗೇನಂತ ಕರೀತಾರೆ? ಜೀವನ್ಮುಕ್ತ ಅಂತ ಕರೀತಾರೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.